ಬನ್ನಿ ಫೆಬ್ರವರಿ 1, 2026 ಮುಕ್ತಾಯಗೊಳ್ಳುತ್ತದೆ. ನೋಂದಾಯಿಸಲು ಭೇಟಿ ನೀಡಿ www.iafrecruitment.edcil.co.in. ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯೀ ಹೈ. ದೇಶ ಕೆ ಯುವಾವೋ ನೆ ಠಾನಾ ಹೈ ಭಾರತ ಕೋ ಆಯುಷ್ಮಾನ್ ಬನಾನಾ ಹೈ. ಆಜ್ ಹಿ ಪಾತ್ರ ಲಾಭಾರ್ಥಿಯೋ ಕಾ ಆಯುಷ್ಮಾನ್ ಕಾರ್ಡ್ ಬನ್ವಾ ಕರ್ ಉನ್ಹೇ ದೇ ನಯ ಸಾಲ್ ಕಾ ಉಪಹಾರ. 60 ಕರೋಡ್ ಸೇ ಜಾದಾ ಲಾಭಾರ್ಥಿಯೋ ಕೋ ಮಿಲಾ 5 ಲಾಖ್ ರೂಪೆ ಕೆ ಮುಫ್ತ್ ಉಪಚಾರ ಕಾ ಅಧಿಕಾರ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ ಪಾತ್ರ ಲಾಭಾರ್ಥಿ ಅಪ್ನಾ ಆಯುಷ್ಮಾನ್ ಕಾರ್ಡ್ ಬನ್ವಾಯೆ. ಅಧಿಕ ಜಾನ್ಕಾರಿ ಕೆ ಲಿಯೇ 1-4-5-5-5 ಪರ್ ಕಾಲ್ ಕರೇ. आन है तू शान, तू ही देश का अभिमान है. अब आप भी बढ़ाइए देश का सम्मान. शॉर्ट सर्विस कमीशन अफसर बनकर भारतीय नौसेना की एग्जीक्यूटिव, एजुकेशन और टेक्निकल ब्रांच ज्वाइन करने के लिए अविवाहित पुरुष और महिला उम्मीदवारों से ऑनलाइन आवेदन आमंत्रित किए जा रहे हैं. आवेदन की अंतिम तिथि है 24 फरवरी 2026. अधिक जानकारी के लिए विजिट करें www.joininjiannavy.gov.in. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಈ ಬಾರಿ ಪರೀಕ್ಷಾ ಪೇ ಚರ್ಚಾ ಹೊಸ ರೂಪ ಪಡೆಯಲಿದೆ. ಇದರ ಪಯಣವು ದೆಹಲಿ, ತಮಿಳುನಾಡು, ಅಸ್ಸಾಂ ಮತ್ತು ಗುಜರಾತ್ನಿಂದ ಛತ್ತೀಸ್ಗಢದವರೆಗೆ ವ್ಯಾಪಿಸಲಿದೆ. ದೇಶದ ಎಲ್ಲಾ ವಿದ್ಯಾರ್ಥಿಗಳನ್ನು ತಲುಪಲಿದೆ. ಅವರ ಕಥೆಗಳೊಂದಿಗೆ ಬೆರೆಯಲಿದ್ದಾರೆ ಪ್ರಧಾನಿ ಮೋದಿಯವರು. ಈ ಬಾರಿಯೂ ಹಲವಾರು ಪ್ರಶ್ನೆಗಳಿರುತ್ತವೆ. ಭಾರತದ ಪ್ರಖರ ಹಾಗೂ ಯುವ ಮನಸ್ಸುಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯಲಿವೆ. ಪರೀಕ್ಷಾ ಪೇ ಚರ್ಚಾದಲ್ಲಿ ಮಕ್ಕಳು ಕೇವಲ ಉತ್ತರಗಳನ್ನು ಮಾತ್ರವಲ್ಲ, ಭವಿಷ್ಯಕ್ಕಾಗಿ ಆತ್ಮವಿಶ್ವಾಸ ತುಂಬಿಕೊಳ್ಳುತ್ತಾರೆ. ಹಾಗಾಗಿ ಸಿದ್ಧರಾಗಿ, ಶೀಘ್ರದಲ್ಲಿ ಬರಲಿದೆ ಪರೀಕ್ಷಾ ಪೇ ಚರ್ಚಾ 2026. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಮತ್ತೆ? ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ. 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ. ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ? ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ. ಸರ್, 2 ಲಕ್ಷ ಏನಾಯ್ತಪ್ಪ? ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ. ಅರೆ, ಕಟ್ ಮಾಡಿದ್ರು. ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್. ಫ್ರಾಡ್? ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. SDM ನಾರಾಯಣ ಹಾರ್ಟ್ ಸೆಂಟರ್ ಪ್ರಾಯೋಜಿತ ಹೃದಯದ ಮಾತು. ಹೃದಯ, ಹೃದಯದ ವಿವಿಧ ಭಾಗಗಳು, ಹೃದಯಾಘಾತ ಹಾಗೂ ಇವೆಲ್ಲಕ್ಕೂ ಇರುವ ಚಿಕಿತ್ಸೆ, ಈ ಕುರಿತ ಕಾರ್ಯಕ್ರಮ ಸರಣಿ ಪ್ರತಿ ರವಿವಾರ ಮುಂಜಾನೆ 7:15 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ನಿಮ್ಮ ಹೃದಯ, ನಮ್ಮ ಕಾಳಜಿ. 2 years of BMAT Hubballi, where moments turn to memories. On gold, get flat rupees 2,000 off on every 4 grams. On diamonds, flat rupees 12,000 off on rupees 80,000 worth of diamonds in your jewelry. And on silver, get flat rupees 5,000 off per kg. Additionally, get rupees 100 extra per gram on old gold exchange. Plus, win exciting gifts every hour, including diamond jewelry, gold coins and many more through Lucky Draw. Bhima at Hubballi. 2 years of trust, 3 days of celebration. Offers valid from January 30th, 31st and February 1st. TNC apply. ಭಾರತೀಯ ವಾಯುಪಡೆಯಲ್ಲಿ ಅಗ್ನಿವೀರ ವಾಯು ಮತ್ತು ಏರ್ಮನ್ ಆಗಿ ಸೇರಿಕೊಳ್ಳಿ. 17 ವರ್ಷದಿಂದ 21 ವರ್ಷದೊಳಗಿನ ಅವಿವಾಹಿತ ಹುಡುಗರು ಮತ್ತು ಹುಡುಗಿಯರು ಭಾರತೀಯ ವಾಯುಪಡೆ ಅಗ್ನಿವೀರ ವಾಯು ಆಗಿ ಸೇರಲು ಮತ್ತು ವಿವಾಹಿತ ಮತ್ತು ಅವಿವಾಹಿತ ಪುರುಷರು ಏರ್ಮನ್ ವೈದ್ಯಕೀಯ ಸಹಾಯಕ ಆಗಿ ಸೇರಲು ಸುವರ್ಣ ಅವಕಾಶ ಪಡೆಯುತ್ತಾರೆ. ಶೀಘ್ರದಲ್ಲೇ ನೋಂದಣಿ ಫೆಬ್ರವರಿ 1, 2026 ಮುಕ್ತಾಯಗೊಳ್ಳುತ್ತದೆ. ನೋಂದಾಯಿಸಲು ಭೇಟಿ ನೀಡಿ www.iafrecruitment.edcil.co.in. अस्पताल में मुफ्त इलाज मिलेगा. देश के युवाओं ने लिया है न्यू ईयर रेजोल्यूशन.

ದೇವಾ ಮುರಾಂತಕ, ಇದುವರೆಗೂ ನಡೆದ ಯುದ್ಧದಲ್ಲಿ ಮಹಾಪರಾಕ್ರಮಿಗಳು, ಪ್ರಳಯ ರುದ್ರ ಸಮಾನರು, ಶಾಪಾದಪಿ ಶರಾದಿಪಿಗಳಾದ ಭೀಷ್ಮಾಚಾರ್ಯರು ಸಮರ ಮುಖದಿಂದ ಯುದ್ಧದಿಂದ ವಿಮುಖರಾಗಿ ಸರಳ ಮಂಚದ ಮೇಲೆ ಮಲಗಿದರು. ಶಸ್ತ್ರಗುರುಗಳಾದ ದ್ರೋಣಾಚಾರ್ಯರು ಮಗನ ಮರಣದ ಸುದ್ದಿಯನ್ನು ಕೇಳಿ ಪುತ್ರ ಶೋಧನೆಗಾಗಿ ಹೊರಟ ಅವರ ಕಳೇಬರವನ್ನೇ ನಮ್ಮವರು ಕಡಿದು ಹಾಕಿದರು. ಅಂದ ಮೇಲೆ ಈವರೆಗಾದ ಗೆಲುವು ನಿಮ್ಮ ಅಪಾರವಾದ ಕರುಣೆಯಿಂದಲ್ಲವೇ ದೇವ? ನಿಮ್ಮನ್ನು ನಂಬಿದ ನಾವೇ ಧನ್ಯರು. ಧರ್ಮಜ, ಯಾರು ಧರ್ಮವನ್ನು ರಕ್ಷಿಸುವರೋ ಅವರನ್ನ ಧರ್ಮ ರಕ್ಷಿಸುತ್ತದೆ. ನೀನು ಕೈಗೊಂಡ ಧರ್ಮವೇ ನಿನಗೆ ಜಯತಂದು ಕೊಟ್ಟಿದೆ, ಇದರಲ್ಲಿ ನನ್ನದೇನಿದೆ? ಮಾಧವ, ನಿಮ್ಮ ವಜ್ರ ರಕ್ಷೆಯಲ್ಲಿರುವ ನಾವುಗಳು ಜಯ ಸಾಧಿಸಿರುವುದು ನಿಮ್ಮಿಂದಲವೇ? ಮುಂದೆ ನಡೆಯಲಿರುವ ಯುದ್ಧದ ಜಯವು ನಿಮ್ಮದೆಂದೇ ಭಾವಿಸಿರಿ. ಯಮನಂದನ, ಯುದ್ಧವು ಪ್ರಾರಂಭವಾಗಿ 15 ದಿವಸ ಕಳೆದರೂ ಕೇವಲ ಮುಪ್ಪಿನವರಾದ ಭೀಷ್ಮಾಚಾರ್ಯರು ಮತ್ತು ಬ್ರಾಹ್ಮಣರಾದ ಶಸ್ತ್ರಗುರುಗಳು ದ್ರೋಣಾಚಾರ್ಯನ ಗೆಲ್ಲಿದ ಮಾತ್ರದಲ್ಲಿ ಯುದ್ಧವು ಮುಗಿತೆಂದು ತಿಳಿದಿರುವಿರ? ಕೌರವರ ಸಹೋದರ ದುಶ್ಯಾಸನನು ಸಾಮಾನ್ಯನೇ, ಮಹಾಪರಾಕ್ರಮಿ, ಅವನನ್ನ ಕೊಲ್ಲುವರಾರು? ಭೀಮಸೇನನ ಬಾಹುಬಲದ ಪರಾಕ್ರಮದಲ್ಲೂ ನಿನಗೂ ಸಂಶಯವೇ? ಅಂದು ತುಂಬಿದ ಸಭೆಯಲ್ಲಿ ನಮ್ಮೈವರ ರಸಿಯಾದ ದ್ರೌಪದಿಯ ವಸ್ತ್ರೋಪಹರಣದ ಸಮಯದಲ್ಲಿಯೇ ಅನರೋಧಮನಾದ ದುಶ್ಯಾಸನನ ಮಾರಣ ಹೋಮ ನಡೆಯಲಿತ್ತು. ಆದರೆ ಅಣ್ಣ ಧರ್ಮ ಮೂರ್ತಿಯ ಅನುಮತಿ ಇಲ್ಲದ್ದಕ್ಕಾಗಿ ಅವನನ್ನು ಕೈಬಿಟ್ಟಿದ್ದೇನೆ. ಆ ಸಮಯದಲ್ಲಿಯೇ ಪ್ರತಿಜ್ಞೆ ಮಾಡಿರುವೆನು, ಸಮಯ ಬಂದಾಗ ಅವನೊಡಲ ಬಗೆದು ಪುಟಿಯುತ್ತಿರುವ ರಕ್ತದಿಂದ ದ್ರೌಪದಿಯ ಕೇಶ ಕಟ್ಟುವೆನೆಂದು. ಮುರಾಂತಕ, ನಾಳಿನ ಯುದ್ಧದಲ್ಲಿ ಅನರಾಧಮನಾದ ದುಶ್ಯಾಸನನ ವಕ್ಷಸ್ಥಳವನ್ನು ಸೀಳಿ ಪುಟಿಯುತ್ತಿರುವ ರಕ್ತದಿಂದ ದ್ರೌಪದಿಯ ಕೇಶ ಕಟ್ಟುವೆ. ಈ ಮಾತು ತಮ್ಮ ಪಾದದ ಸಾಕ್ಷಿಯನ್ನು ತಿಳಿಯಿರಿ. ಭೀಮಸೇನ, ನೀನೇನೋ ದುಶ್ಯಾಸನನ್ನು ಸಂಹಾರ ಮಾಡಿ ನಿನ್ನ ಪ್ರತಿಜ್ಞೆ ಪೂರೈಸಿದಲ್ಲಿ ಮಹಾಪರಾಕ್ರಮಿಯಾದ ಕರ್ಣನು ಸಾಮಾನ್ಯನೇ, ಪರಶುರಾಮನಲ್ಲಿ ಶಸ್ತ್ರವಿದ್ಯೆ ಕಲಿತ ಅಪ್ರತಿಮ ವೀರ ಅರ್ಜುನನಷ್ಟೇ ಪರಾಕ್ರಮಿ. ಆದ್ದರಿಂದಲೇ ಕೌರವನು ಅವನಿಗೆ ಅಂಗರಾಜ್ಯವನ್ನು ಕೊಟ್ಟು ತನ್ನಲ್ಲಿ ಇರಿಸಿಕೊಂಡಿದ್ದಾನೆ. ಕರ್ಣ, ಕರ್ಣನ ಮಗ ಋಷಸೇನ ಮಿಕ್ಕಿದ ವೀರನ್ನ ಕೊಲ್ಲುವರಾರು? ಯುದ್ಧದಲ್ಲಿ ಕರ್ಣ, ಕರ್ಣನ ಮಗ ಋಷಸೇನ ಮತ್ತು ಕೌರವರ ಸೇನಾ ಸಮೂಹವನ್ನು ನಾಶ ಮಾಡಿ ಮೋಸದಿಂದ ವಶಪಡಿಸಿಕೊಂಡಿರುವ ಹಸ್ತಿನಾವತಿಯ ಸಿಂಹಾಸನವನ್ನು ಅಣ್ಣ ಧರ್ಮರಾಜನಿಗೆ ಒಪ್ಪಿಸುತ್ತೇನೆ. ಇಲ್ಲವಾದಲ್ಲಿ ನಿನ್ನ ಮೈದುನನಾದ ನನಗೆ ಅರ್ಜುನನೆಂಬ ನಾಮಾಂಕಿತ ನನಗೇಕೆ? ಧರ್ಮಜ, ಈವರೆಗೆ ನಡೆದ ಯುದ್ಧದಲ್ಲಿ ತಮಗೊದಗಿದ ಜಯದ ಸಂತೋಷದಲ್ಲಿ ನಾಳಿನ ಯುದ್ಧದಲ್ಲಿ ಸಹ ಬಹಳ ಎಚ್ಚರಿಕೆಯಿಂದ ಯುದ್ಧ ಮಾಡಬೇಕಾಗಿದೆ. ಆ ಕಾರಣದಿಂದಲೇ ನಿಮ್ಮನ್ನು ಹುರಿದುಂಬಿಸಿ ನಿಮ್ಮನ್ನು ಎಚ್ಚರಿಸಿದೆ. ನನ್ನಲ್ಲಿ ಕೋಪವಿಲ್ಲ ತಾನೆ? ದೇವ ಮಧುಸೂದನ, ಈ ಪಾಂಡವರು ಸದಾ ನಿಮ್ಮ ವಜ್ರ ರಕ್ಷೆಯಲ್ಲಿರುವಾಗ ನಿಮ್ಮ ಅಭಿಪ್ರಾಯದಂತೆ ನಡೆದುಕೊಳ್ಳುವುದೊಂದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈವರೆಗಾದ ಗೆಲುವು ನಿಮ್ಮ ಅಪಾರವಾದ ಕರುಣೆಯಿಂದಲ್ಲವೇ? ಮೈದೊನರೇ, ಇಂದಿನ ಯುದ್ಧದಲ್ಲಿ ಬಹಳ ದಣಿದಿರುವಿರಿ, ಆದ್ದರಿಂದ ಸಮಯವೂ ಬಹಳವಾಗಿದೆ. ಎಲ್ಲರೂ ವಿಶ್ರಾಂತಿಯನ್ನು ಪಡೆದು ನಾಳಿನ ಯುದ್ಧದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುವಿರಿ. ನಡೆಯಿರಿ. ಇನ್ನ ಏನು ಆಶ್ಚರ್ಯವಿದು? ಯುದ್ಧಕ್ಕೆ ಹೊರಟ ಸಂದರ್ಭದಲ್ಲಿ ಒಂದರ ಮೇಲೊಂದು ಅಪಶಕನಗಳು ತಲೆದೋರುತ್ತವಲ್ಲ. ಭೂಮಿಯು ನಡುಗುತ್ತದೆ, ಕುದುರೆಗಳು ಮುಗ್ಗರಿಸುತ್ತಿರುವವು, ಬಲದಿಂದ ಎಡಕ್ಕೆ ಹೋಗುತ್ತಿರುವ ಕಾಕದರ್ಶನ, ಚಂಡಮಾರುತದಿಂದ ಕೆಂದೂಳು ಭೂಮಿ ಆಕಾಶವನ್ನು ಮುಟ್ಟುತ್ತದೆ. ಇವೆಲ್ಲವನ್ನು ನೋಡಿದಲ್ಲಿ ಜಯಲಕ್ಷ್ಮಿಯು ಪಾಂಡವರಲ್ಲಿ ಸೇರುವಳೋ ಎಂದು ಭಯವಾಗುತ್ತದೆ ಕರ್ಣ. ಗೌರವೇಶ್ವರ, ವೀರನಾದ ಮನೆಗೆ ಶಕುನ ಅಪಶಕುನಗಳು ಕಾರಣವಲ್ಲ. ಕೌರವ ಸೇನಾಧ್ಯರೇ, ಯುದ್ಧ ಭೀತಿಯುಳ್ಳವರು, ಮಡವಿ ಮಕ್ಕಳ ಮಮಕೋರವುಳ್ಳವರು ಹಿಂದಕ್ಕೆ ಹೋಗಿರಿ. ಮರಣ ಕಂಜದ ವೀರ ಯೋಧರು ನನ್ನೊಡನೆ ಬನ್ನಿರಿ. ರಣರಂಗದಲ್ಲಿ ನನ್ನ ಕಡುವೈರಿಯಾದ ಆ ಅರ್ಜುನನೇ ಕಾಣುತ್ತಿಲ್ಲವಲ್ಲ. ಇನ್ನಷ್ಟು ಶೋಧಿಸುತ್ತ ಮುಂದೆ ಹೋಗುತ್ತೇನೆ. ಓಹೋ, ಯುದ್ಧಕ್ಕೆ ಧರ್ಮಜನೆ ಬಂದಿರುವಂತೆ ತೋರುತ್ತಿರುವುದು. ಆವೇಶದಿಂದ ಬರುತ್ತಿರುವ ಧರ್ಮಜನನ್ನು ಈಗಲೇ ಎದುರಿಸುತ್ತೇನೆ. ನೀನು ನನಗೆ ಸಿಕ್ಕಿದುದು ಹೇಗಾಯಿತೆಂದರೆ, ತಾನಾಗಿಯೇ ಹಾರಿ ಬಂದ ಗಿಳಿಯು ನನ್ನ ಪಂಜರದೊಳಗೆ ಸಿಕ್ಕಂತೋಯಿತು. ಯುದ್ಧವೆಂದರೆ ವಿರಾಟನ ಅರಮನೆಯಲ್ಲಿ ಕುಳಿತು ಕಂಕಭಟ್ಟನಾಗಿ ವೇದ ಉಪನಿಷತ್ತುಗಳನ್ನು ಹೇಳುತ್ತಾ ಕಾಲ ಕಳೆದಂತಲ್ಲ. ನೀನೇಕೆ ಯುದ್ಧಕ್ಕೆ ಬಂದಿರುವೆಯೋ? ಆ ಮಾಯಾವಿ ಕೃಷ್ಣನ ತಂತ್ರದಲ್ಲಿರುವ ಹೇಳಿ ಅರ್ಜುನನನ್ನು ಕಳುಹಿಸು. ಈ ರಣರಂಗದಲ್ಲಿ ಋತ ಪ್ರಾಣವನ್ನೇ ಅದಕ್ಕೆ ಕಳೆದುಕೊಳ್ಳುವೆ. ನೀನು ಯಾರೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಈ ಹಿಂದೆ ಶಸ್ತ್ರಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದಲ್ಲಿ ಪಾರ್ಥ ಪುತ್ರ ಅಭಿಮನ್ಯುವನ್ನು ಮೋಸದಿಂದ ಅವನಿಗೆ ಅರಿಯದಂತೆ ಹಿಂಬದಿಯಿಂದ ಬಂದವನ ಕೈಗಳನ್ನೇ ಕತ್ತರಿಸಿದ ನಿನ್ನ ಪರಾಕ್ರಮವನ್ನು ನಾನೇನು ಅರಿಯದವನಲ್ಲ. ನೀನ್ಯಾರೆಂಬುದನ್ನು ತಿಳಿಸದೆ ಪರಶು ರಾಮರೇ ಕಲಿತ ವಿದ್ಯೆಯನ್ನು ನಾನು ನೋಡುತ್ತೇನೆ ಎದುರಾಗು. ಧರ್ಮಜ, ನಾನು ಬಿಡಲಿರುವ ಸನ್ಮೋಹನಾಸ್ತ್ರದಿಂದ ಸಹಿಸಿಕೋ. ಕೃಷ್ಣ, ಪಾರ್ಥ, ಭೀಮಸೇನ, ಅರ್ಜುನ ನೋಡತ್ತ, ನಮ್ಮ ಭಟರು ರೋಧಿಸುತ್ತ ಗುಂಪು ಗುಂಪಾಗಿ ಧರ್ಮರಾಜನ ರಥದ ಕಡೆ ಸುತ್ತುವರೆದಿರುವರು. ತಡ ಮಾಡದೆ ರಥವನ್ನು ಅಲ್ಲಿಗೆ ಹಾರಿಸುತ್ತೇನೆ. Thank you. ನಿನ್ನನ್ನು ಘಾತಿಸಿದವರು ಯಾರು? ಸಹಿಸಿಕೋ, ಹೆದರಬೇಡ. ಬಾಪು ಕರ್ಣ, ಬಾಪು ಮೆಚ್ಚಿದನು ನಿನ್ನ ಪರಾಕ್ರಮಕ್ಕೆ. ಅರ್ಜುನ, ನೀನೆಷ್ಟು ಪರಾಕ್ರಮಿಯಾಗಿದ್ದರೂ ಕರ್ಣನ ಪರಾಕ್ರಮದ ಮುಂದೆ ನಿನ್ನ ಅಸ್ತ್ರವೇನೂ ನಡೆಯಲಾರು. ಯುದ್ಧವೂ ಬೇಡ, ರಾಜ್ಯವೂ ಬೇಡ, ಕೌರವನೇ ಆಳಿಕೊಳ್ಳಲಿ, ಬಡತನವೇ ನಮಗೆ ಸಾಕು. ಕೃಷ್ಣ, ಅರ್ಜುನರೇ, ನೀವು ಕರ್ಣನ ಕೈಯಿಂದ ತಪ್ಪಿಸಿಕೊಂಡು ಬಂದಿರುವರ. ಅರ್ಜುನ, ಪರಶಿವನಿಂದ ಪಡೆದ ನಿನ್ನ ಪಾಶುಪತಾಸ್ತ್ರ ಕೇವಲ ಪೆಡಂಬೂತ ಮಾತ್ರ. ಧರ್ಮಜ, ಪರಶಿವನಿಂದ ಪಡೆದ ಪಾಶುಪತಾಸ್ತ್ರ ನಿಂದಿಸಿದವನ ಕೈಗಾಳಿಗೆ ಅವನನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುವೆ. ಓ, ತಡವಿನೇಕೆ? ತಡೆ ಅರ್ಜುನ, ಬಾಣಗಳ ಪೆಟ್ಟಿನಿಂದ ಸ್ಫೂರ್ತಿ ತಪ್ಪಿ ಈಗೋ ಬಡಬಡಿಸುತ್ತಿರುವನು. ಈತನನ್ನು ಬಿಡಾರಕ್ಕೆ ಕರೆದೊಯ್ದು ಉಪಚರಿಸಲು ಮುಂದಾಗಿರಿ. ಆಗಲಿ ಪರಮಾತ್ಮ. ಅಣ್ಣ ಭೀಮಸೇನ, ಧರ್ಮರಾಜನು ಬಹಳ ನೊಂದಿದ್ದಾನೆ. ಈತನನ್ನು ಉಪಚರಿಸುತ್ತಾ ಇಲ್ಲೇ ಇರು, ನಾನು ಈಗಲೇ ರಣಭೂಮಿಗೆ ತೆರಳುತ್ತೇನೆ. ಅರ್ಜುನ, ನೀನೇ ಅಣ್ಣನ ಸಹಿತೋಪಚಾರಕ್ಕಾಗಿಯೇ ಇಲ್ಲಿಯೇ ಇರು, ನಾನೇ ರಣಭೂಮಿಗೆ ಹೋಗುತ್ತೇನೆ. ಅಗ್ರಜನಾದ ಧರ್ಮ ಮೂರ್ತಿಯನ್ನು ಮೋರ್ಚಗೊಳಿಸಿ ಮೃತ್ಯು ದೇವತೆಯನ್ನು ಬಡಿದಪ್ಪಿಸಿದಿರಿ. ಮಲಗಿಕೊಂಡಿದ್ದ ಕೋಳ ಸರ್ಪವನ್ನೇ ಕೆಣಕಿದಂತಾಗಿದೆ. ನನ್ನ ಕೈಯಲ್ಲಿರುವ ಗದೆಯಿಂದ ಕೌರವರ ವಂಶವನ್ನೇ ನಾಶ ಮಾಡುತ್ತೇನೆ. ಎಲ್ಲಿರುವಿರಿ, ಬನ್ನಿರಿ. ನಿಮ್ಮಲ್ಲಿ ಶಕ್ತಿ ಇದ್ದರೆ ಈ ಭೀಮಸೇನನೊಂದಿಗೆ ಹೋರಾಡಿ ಉಳಿದುಕೊಳ್ಳಿರಿ. ಗರುಡನ ಬಾಯಿಗೆ ಸಿಕ್ಕ ಸರ್ಪದಂತೆ ಏಕೆ ಅಡಗಿಕೊಳ್ಳುವಿರಿ? ಏನು ಅರಿಯದ ಮುಗ್ಧ ಧರ್ಮ ಮೂರ್ತಿಯನ್ನು ಮೋರ್ಚೆಗೊಳಿಸಿ ಮೃತ್ಯು ದೇವತೆಯನ್ನು ನೀವೇ ಬಡಿದೆಬ್ಬಿಸಿದಂತಾಗಿದೆ ನಿಮ್ಮ ಸ್ಥಿತಿ. ನಿಮಗೆ ಮೃತ್ಯು ಸ್ವರೂಪವಾಗಿ ಬಂದಿರುವ ಈ ಭೀಮಸೇನನಿಗೆ ಎದುರಾಗಿ ಉಳಿದುಕೊಳ್ಳಿರಿ. ಭೀಮ, ಈ ಕೌರವನ ಸಹೋದರನಾದ ದುಶ್ಯಾಸನನ ಬಾಹುಬಲದ ಪರಾಕ್ರಮ ನೀನೇನು ಬಲ್ಲೆಯೋ? ಕೋಳ ಬಕಾಸುರನ ಎಂಜಲನ್ನು ತಿಂದು ಸಾಲದ ವಿರಾಟನ ಅರಮನೆಯಲ್ಲಿ ಅಡಿಗೆ ಪಟ್ಟನಾಗಿ ಕೈಯಲ್ಲಿ ಹುಟ್ಟನ್ನು ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ನಿನಗೆ ಈ ರಣಭೂಮಿಯಲ್ಲಿ ಓಡುವ ಶಕ್ತಿ ನಿನ್ನಲ್ಲಿದೆಯಾ? ದುಶ್ಯಾಸನ, ಹಸಿದ ಹೆಬ್ಬುಲಿಯ ಬಾಯಿಗೆ ಜಿಂಕೆ ಮರೆ ತಾನಾಗಿಯೇ ಬಂದಾಯಿತು. ಈ ಭೀಮಸೇನನ ಬಾಹುಬಲದ ಪರಾಕ್ರಮ ನಿನಗಿನ್ನು ತಿಳಿದಿಲ್ಲವೇ? ಏಕಚಕ್ರ ನಗರವು ಕೂಳ ಭಕಾಸುರನಿಗೆ ಆಹುತಿಯಾಗಲಿತ್ತು. ಭಕಾಸುರನಿಗೆ ಕಳುಹಿಸಿದ ಭಂಡಿ ಅನ್ನವನ್ನು ಭಕ್ಷಿಸಿ ಭರಿಮುಷ್ಟಿಯಿಂದಲೇ ಅವನ ದೇಹವನ್ನು ಜಜ್ಜಿ ಎರಡು ಇಬ್ಭೋಗವನ್ನಾಗಿ ಸೀಳಿ ಊರ ಹೆಬ್ಬಾಗಿಲಿಗೆ ಕಟ್ಟಿ ಪುರದ ಜನರಿಗೆ ಬಂದ 20 ಪರಿಹರಿಸಿದ ಈ ಕಡುಗಲಿಯೊಡನೆ ನಿನ್ನ ಪೌರುಷ ಎಷ್ಟರದ್ದು? ಮಧಾಂಧ, ಅಂದು ತುಂಬಿದ ಸಭೆಯಲ್ಲಿ ನಮ್ಮ ಅರಸಿಯಾದ ದ್ರೌಪದಿಯ ಕೇಶಕ್ಕೆ ಕೈ ಹಾಕಿದ ನರೋದಮ, ಆ ಸಮಯದೊಳು ಎನ್ನೊಡಲುರಿ ಒಳ ಉರಿಯುತ್ತಿದ್ದ ಕೋಪ ಜ್ವಾಲೆಗೆ ಅಣ್ಣ ಧರ್ಮಜನ ಅನುಮತಿ ನನಗೆ ದೊರೆತಿದ್ದರೆ ಅಲ್ಲಿಯೇ ನಿನ್ನ ಮೋರಣ ಹೋಮ ನಡೆಯಲಿತ್ತು. ಆದರೆ ಧರ್ಮಾಗ್ನಿ ನನ್ನನ್ನು ತಡೆಯಿತು. ಆ ಸಮಯದಲ್ಲಿ ಪ್ರತಿಜ್ಞೆ ಮಾಡಿರುವೆನು. ಹೊಂಬನಾದ ಭೀಮ ಜೂಜಿನ ಯಮದಲ್ಲಿ ಜೂಜಿನಲ್ಲಿ ರಾಜ್ಯವನ್ನು ಕಳೆದುಕೊಂಡು ಮತ್ತೆ ಪುನಃ ರಾಜ್ಯವನ್ನು ಬೇಡಲು ಬಂದಿರುವ ನಾಚಿಕೆ ಆಗುವುದಿಲ್ಲ ನಿಮಗೆ. ಕೆಂಬೀರ ಕೀಚಕ ಜರಾಸನ್ನನ್ನು ಕೊಂದಂತೆ ಅಷ್ಟು ಸುಲಭವಲ್ಲ ಈ ದುಶ್ಯಾಸನ ಕೊಲ್ಲುವುದು. ಹೊಟ್ಟೆ ಬಾಕ ಭೀಮ, ನಪಂಸಕ ಅರ್ಜುನ, ತನ ಮಾಡಿದ ಯುದ್ಧಕ್ಕೆ ಸಿದ್ಧನಾಗ. ದುಶ್ಯಾಸನ, ಆ ಸಮಯವೇ ಇಂದು ಬಂದು ಒದಗಿದೆ. ಹಸಿದ ಹೆಬ್ಬುಲಿಯ ಬಾಯಿಗೆ ಜಿಂಕೆ ಮರೆ ತಾನೋಗಿಯೇ ಬಂದು ಸಿಕ್ಕಂತಾಯಿತು. ಎಲ ಎಲವೋ ನೀಚಾದಮ, ನೀನೆಂದು ಪತಿರ್ವತಿಯಾದ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದೆಯೋ ಅಂದೇ ಮೃತ್ಯು ನಿನ್ನೆಗಲೇರಿತು. ಇಂದಿಗೆ ನಿನ್ನ ಬೂರುಣ ತೀರಿತು, ನಿನ್ನ ತಾಯಿಯ ಬಶಿರು ಬರಿದಾಯಿತು. ಕೆಲವೇ ನಿಮಿಷಗಳಲ್ಲಿ ನಿನ್ನ ಮಾರಣ ಹೋಮ ನಡೆಯಲಿವುದು. ಓಂ ನೆನೆ ನಿನ್ನವರನ್ನು. ಅಣ್ಣ ಗೌರವೇಶ್ವರ, ನೀನು ಮಾಡಿದ ಪಾಪ ಕೃತ್ಯಕ್ಕೆ ಯಾರು ಇಲ್ಲದಾಯಿತೆ? ಸಂಧಾನಕ್ಕೆಂದು ಬಂದ ಕೃಷ್ಣನಾರೆಂಬುದನ್ನು ತಿಳಿಯದೆ ಮನ ಬಂದಂತೆ ಹೀಯಾಳಿಸಿ ಮಾತು ನೋಡಿದ ಪಾಪು ಅಂದರು ನೀವು. ಧರ್ಮರಾಜನ ಅನುಮತಿಯಂತೆ ನಡೆದುಕೊಂಡಿದ್ದರೆ ನಿಮಗಿಂತಹ ಸ್ಥಿತಿ ಬರುತ್ತಿತ್ತೆ. ಪಾಪ ಕೃತ್ಯಕ್ಕೆ ಹೇಸದ ನಿಮ್ಮಂತವರನ್ನು ಜಗತ್ತೇ ಕಣ್ತೆರೆದು ನೋಡಲಿ. ತಡ ಮಾಡದೆ ದ್ರೌಪದಿಯನ್ನು ಕರೆದುಕೊಂಡು ಬನ್ನಿರಿ. ತುಂಬಿದ ಸಭೆಯಲ್ಲಿ